ವಿವೇಕ ಭಾಸ್ಕರ ಜಯ ಜಯ ಶ್ರೀ ವಿವೇಕಾನಂದ ಇಂದು ನಿಭಾನನ ಸುಂದರ ಲೋಚನ ವಿಶ್ವಮಾನವ ಶಿರವಂದ್ಯ ವಿಶ್ವಮಾನವ ಶಿರವಂದ್ಯ ಪ್ರೇಮ ಕಲ್ಲ ಕಲ್ಲ ಕಾಂತಿ ಸುವಿಮಲ ಅಧಿಗತ ವೇದ ವೇದಾಂತಿ ಅಧಿಗತ ವೇದ ವೇದಾಂತ ತ್ಯಾಗಿತಿ ಖ್ಯಾತಪಸ್ಯ ಉಜ್ವಲ ಚೇತನಿರಮಲ ಗಾತ ಕರ್ಮವತಿ ಜ್ಞಾನ ತ್ರಿಜೋಲ ಧಾರಣ ಜೀವಮೋಗ ಬಂಧ ಬ್ರಹ್ಮ ಪರಾಯಣ ನಮೋ ನಾರಾಯಣ ದೇಹಿ ದೇಹಿ ಚರಣಾರವಿಂದ ಜಯ ವೀರೇಶ್ವರ ವಿವೇಕ ಭಾಸ್ಕರ ಜಯ ಜಯ ಶ್ರೀ ವಿವೇಕಾನಂದ ಜಯ ಜಯ ಶ್ರೀ ವಿವೇಕಾನಂದ.